ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಗುಂಸಃ ಶುಚಿಷತ ಅಂತರಿಕ್ಷಸತ್ ವೇದಿಷತ್ ಅತಿಥಿ ಸತ್ ದ್ರೋಣಸತ್ ದೃಶತ್ ವರಸತ್ ಋತಸತ್ ಋತಸತ್ ವ್ಯೋಮಸತ್ ವ್ಯೋಮಸತ್ ಅಬ್ಜಾ ಅಬ್ಜಾ ಗೋಜಾ ಗೋಜಾ ಋತಜಾ ಋತಜಾ ಅದ್ರಿಜಾ ಅದ್ರಿಜಾ ಋತಂ ಬೃಹತ್ ಯದಪಿ ಆದಿತ್ಯೈವ ಮಂತ್ರೇಣ ಉಚ್ಯತೆ ತದಪಿ ಆತ್ಮಸ್ವರೂಪಂ ಆತ್ಮಸ್ವರೂಪತ್ವಂ ಆದಿತ್ಯ ಸಾಂಗೀಕೃತಂ. ಯಾವುದನ್ನು ಸೂರ್ಯ ಅಂತ ನಾವು ಆದಿತ್ಯ ಅಂತ ಹೇಳ್ತೀವೋ ಆದಿತ್ಯನೂ ಕೂಡ ಯಾರವನು ಆತ್ಮಸ್ವರೂಪನೇ ಇದ್ದಾನೆ. ತದಪಿ ಆತ್ಮಸ್ವರೂಪತ್ವಂ ಅಂತ ನಾವು ಸಾಂಗೀಕೃತಂ ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಇತಿ ಬ್ರಾಹ್ಮಣ ವ್ಯಾಖ್ಯಾನೇ ಅಪಿ ಅವಿರೋಧ. ಆ ಒಂದು ವ್ಯಾಖ್ಯಾನವನ್ನು ನಾವು ಲೆಕ್ಕಕ್ಕೆ ತಗೊಂಡರೂ ಕೂಡ ವಿರುದ್ಧ ಇಲ್ಲ. ಸರ್ವವ್ಯಾಪಿ ಏಕ ಏವ ಆತ್ಮ ಜಗತಃ ನ ಆತ್ಮಭೇದ ಇತಿ ಮಂತ್ರಾರ್ಥ. ಒಟ್ಟಾರೆ ಮಂತ್ರದ ಅರ್ಥ ಏನಂದರೆ ಆತ್ಮ ಸರ್ವವ್ಯಾಪಕ, ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ಆತ್ಮನಿ ನ ಭೇದ, ಆತ್ಮನಲ್ಲಿ ಯಾವ ಭೇದಗಳು ಇಲ್ಲ ಅನ್ನುವುದು ಒಟ್ಟು ಈ ಮಂತ್ರದ ಅರ್ಥ. ಭಾಷ್ಯ ಆತ್ಮನಃ ಸ್ವರೂಪ ಅಧಿಗಮೇ ಲಿಂಗಂ ಉಚ್ಯತೆ. ಆತ್ಮನಃ ಸ್ವರೂಪ ಅಧಿಗಮೇ ಲಿಂಗಂ ಉಚ್ಯತೆ ಅಂದರೆ ಲಕ್ಷಣಗಳೇನು, ಇವನು ಆತ್ಮನು ಅಂತ ಗುರುತಿಸ್ತಿದ್ದ ಲಕ್ಷಣಗಳೇನು ಇರು, ಇದು ಹೇಗೆ ಅಂತಂದರೆ ಅಧ್ಯಾರೂಪ ಅಪವಾದ ಥರ ಇದೆ ಅಂತ ಭಾವಿಸಿ ನೋಡೋದು, ಆನಂತರ ಇಲ್ಲ ಅಂತ ಅದನ್ನು ನೆಗೆಟ್. ಆತ್ಮನಿಗೆ ಪ್ರಾಣ ಇದೆ ಅಂತ ನೋಡೋದು, ಆಮೇಲೆ ಆತ್ಮನು ಅಪ್ರಾಣನು ಅಂತ ಸಿದ್ಧ ಮಾಡೋದು. ಹಾಗೆ ನಾವು ಇಲ್ಲಿ ನೋಡ್ತೀವಿ ಏನು ಅಂದರೆ ಊರ್ಧ್ವಂ ಪ್ರಾಣಂ ಉನ್ನಯತಿ. ನಮ್ಮಲ್ಲಿ ಪ್ರಾಣವು ಮೇಲ್ಮುಖವಾಗಿ ತನ್ನ ಕಾರ್ಯದಲ್ಲಿ ತೊಡಗಿದೆ ಅಂತಂದರೆ ಯಾರ ಚೈತನ್ಯದಿಂದಾಗಿ ಮೇಲ್ಮುಖವಾಗಿ ತೊಡಗಿದೆ, ಯಾರ ಚೈತನ್ಯದಿಂದಾಗಿ ಅದನ್ನು ಗುರುತಿಸ್ರಿ ಅಂತ ಧ್ಯಾನಕ್ಕೆ ಬಿಟ್ಬಿಡ್ತಾರೆ. ಅದನ್ನು ಗುರುತಿಸ್ರಿ. ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಸ್ಯತಿ. ಕೆಳಮುಖವಾಗಿ ಅಪಾನವು ಕೆಳಮುಖವಾಗಿ ಹೋಗ್ತದಲ್ಲ, ಯಾರ ಚೈತನ್ಯದ ಆಶ್ರಯದಲ್ಲಿ ಹೋಗ್ತದೆ. ಮಧ್ಯೆ ವಾಮನಂ ಆಸೀನಂ ಹೃದಯ ಪುಂಡರೀಕದಲ್ಲಿ ಇಲ್ಲಿ ಅಂತಃಕರಣದಲ್ಲಿ ವಾಸವಾಗಿದ್ದಾನೆ ಅವನು. ವಿಶ್ವೇ ದೇವ ಉಪಾಸತೆ, ಈ ವಿಶ್ವವೆಲ್ಲವೂ ಅವನೇ ಎಂದು ಕಾಣುತ್ತಾರೆ ಜ್ಞಾನಿಗಳು ಮುಕ್ತರು ಜೀವನ್ಮುಕ್ತರು ಅವನನ್ನು ಎಲ್ಲೆಲ್ಲಿಯೂ ಕಾಣುತ್ತಾರೆ. ಇತಿ ಇದು ಭಾಷ್ಯ ಆಗಿಲ್ಲ. ಊರ್ಧ್ವಂ ಹೃದಯಾತ್ ಪ್ರಾಣಂ ಪ್ರಾಣವೃತ್ತಿಂ ವಾಯುಂ ಉನ್ನಯತಿ ಊರ್ಧ್ವಂ ಗಮಯತಿ ಪ್ರಾಣ ಇದು ಎನರ್ಜಿ, ಒಂದು ಶಕ್ತಿ. ಆಬ್ಸಲ್ಯೂಟ್ ಆತ್ಮನ ಸೆನ್ಸ್ನೊಳಗೆ ಇದು ಅನಾತ್ಮ. ಆದರೆ ಅನಾತ್ಮಗಳ ಮಧ್ಯದಲ್ಲಿಯೇ ಪ್ರಾಣ ಇದೊಂದು ಅತಿ ಹೆಚ್ಚಿನ ಮಟ್ಟದ ಶಕ್ತಿ ನಮಗೆ ಲಭ್ಯ ಆಗಿದೆ. ನೀವು ಆತ್ಮನ ಹೋಲಿಕೆಯಲ್ಲಿ ನೋಡಿದ್ದಾದರೆ ಇದು ಅನಾತ್ಮ, ಇದು ಮಿಥ್ಯ, ಇದು ತೋರಿಕೆ, ಇದು ಅನಿಸಿಕೆ, ಭ್ರಾಂತಿ, ವಾಟ್ ಎವರ್ ಇಟ್ ಇಸ್. ಆದರೆ ಅಜ್ಞಾನದ ಮಿತಿಯಲ್ಲಿಯೇ, ಅಜ್ಞಾನದ ಪರಿಧಿಯಲ್ಲಿಯೇ, ಅಜ್ಞಾನದ ಕಂಪೌಂಡಿನೊಳಗೆ ನೀವು ಒಂದು ವೇಳೆ ಪ್ರಾಣ ಮನಸ್ಸು ಬುದ್ಧಿ ಇವನ್ನೆಲ್ಲ ಹೋಲಿಸಿದ್ದಾದರೆ ಇದು ಏನಿದೆ ಪ್ರಾಣ, ಇದೊಂದು ಎನರ್ಜಿ, ಒಂದು ಶಕ್ತಿ. ಈ ಶಕ್ತಿ ಅನೇಕ ಚಟುವಟಿಕೆಗಳಲ್ಲಿ ತೊಡಗುತ್ತದೆ ಅಂತ ನಮಗೆ ಅನ್ನಿಸ್ತದೆ, ಅನುಭವಕ್ಕೆ ಬರ್ತದೆ. ಏನೇನು ಚಟುವಟಿಕೆ ಮಾಡ್ತದೆ ಇದು? ಸಪ್ಲೈ ಮಾಡ್ತದೆ, ಎಸೀತದೆ, ದೇಹವನ್ನೆಲ್ಲ ಚಲಿಸ್ತದೆ, ಆವಾಗ ಇವಾಗ ಎಕ್ಸ್ಟ್ರಾ ಎನರ್ಜಿ ಕೊಡ್ತದೆ, ಉತ್ಕರೂತಿ. ನಮ್ಮ ಉಂಡ ಆಹಾರವನ್ನು ತೆಗೆದುಕೊಂಡ ಆಹಾರವನ್ನು ಪಚಿಸ್ತದೆ. ಮೆಡಿಕಲ್ ಸೈನ್ಸ್ನಲ್ಲಿ ಇವು ಐದಕ್ಕೆ ಐದು ಹೆಸರು ಕೊಟ್ಟಿದ್ದಾರೆ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತಾರೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತಾರೆ, ಹೀಗೆ ಐದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಇವು ಐದು ಸಿಸ್ಟಮ್ಸು ಬ್ಯಾಲೆನ್ಸ್ ಆಗಿತ್ತು ಅಂತಂದರೆ ಆರೋಗ್ಯ ಪರ್ಫೆಕ್ಟ್ ಆಗಿರುತ್ತೆ. ಈ ಐದು ಸಿಸ್ಟಮ್ನಲ್ಲಿ ಯಾವುದಾದ್ರೂ ಒಂದು ವ್ಯತ್ಯಾಸ ಆಯಿತು ಅಂತಂದರೆ ಅದಕ್ಕೆ ತಕ್ಕಂತಹ ವೇರಿಯೇಷನ್ನು ದೇಹದಲ್ಲಿ ನಮಗೆ ರೋಗಗಳಾಗಿ ಕಂಡುಬರ್ತವೆ. ಆ ರೋಗಗಳು ಕೆಲವು ತಾತ್ಕಾಲಿಕ ಇರ್ತವೆ, ಕೆಲವು ದೀರ್ಘಕಾಲ ಇರ್ತವೆ, ಕೆಲವು ವಾಸನೆಯೇ ಆಗುತ್ತೆ. ಎಷ್ಟು ಏನು ಕಾರಣ ಅಂತಂದರೆ ಪ್ರಾಣದಲ್ಲಿ ವ್ಯತ್ಯಾಸ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ ಐದು ಪ್ರಾಣಗಳಿಲ್ಲ. ನಮ್ಮಲ್ಲಿರುವ ಒಂದೇ ಎನರ್ಜಿ ಐದು ಥರದ ಚಟುವಟಿಕೆಯಲ್ಲಿ ತೊಡಗುತ್ತದೆ. ಹಾಗೆ ತೊಡಗಿದ್ದರಿಂದಾಗಿ ಅದಕ್ಕೆ ಐದು ವೃತ್ತಿಗಳು ಅಂತ ಅನಿಸ್ಕೊಳ್ತವೆ. ಇವು ಐದು ವೃತ್ತಿಗಳು ಪ್ರಾಣಕ್ಕೆ ಹೆಸರಿಸಿದಂತಹ ಐದು ವೃತ್ತಿಗಳು. ಈ ಐದು ವೃತ್ತಿಗಳ ಭಾವ ಎಲ್ಲಿರ್ತದೆ? ಅಂತಃಕರಣದಲ್ಲಿ ಈ ಭಾವ ಇರ್ತದೆ. ಏನು ಭಾವ ಅಂದರೆ ಪ್ರಾಣವನ್ನು ಪ್ರಾಣವೆಂದು, ಪ್ರಾಣವನ್ನು ಅಪಾನವೆಂದು, ಪ್ರಾಣವನ್ನು ವ್ಯಾನ ಉದಾನಗಳೆಂದು, ಪ್ರಾಣವನ್ನೇ ಸಮಾನವೆಂದು, ಇವು ಐದು ಅಂತಃಕರಣದ ವೃತ್ತಿಗಳು. ಅದನ್ನೆಲ್ಲಿ ಹೇಳ್ತಾರೆ? ಹೃದಯಾತ್, ಹೃದಯದಿಂದ ಪ್ರಾಣಂ. ಏನು ಪ್ರಾಣಂ? ಪ್ರಾಣವೃತ್ತಿಂ, ಪ್ರಾಣವೃತ್ತಿಂ. ಆ ಪ್ರಾಣವೃತ್ತಿಂ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟು ವಿವರಣೆ ಕೊಡಬೇಕಾಯಿತು. ಪ್ರಾಣವೃತ್ತಿಂ ಹೇಗೆ ಘಟ ಒಂದು ವೃತ್ತಿ ಫಾರ್ಮ್ ಆಗ್ತದೆ? ಆನೆ ನಮ್ಮಲ್ಲಿ ಒಂದು ಆಕಾರ ಮೂಡ್ತದೆ. ಶಬ್ದ ಘಂಟೆಯ ಶಬ್ದ ನಮ್ಮಲ್ಲಿ ಶಬ್ದದ ಒಂದು ವೃತ್ತಿ ಫಾರ್ಮ್ ಆಗ್ತದೆ. ಹಾಗೆಯೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವು ಅಂತಃಕರಣದ ವೃತ್ತಿಗಳು. ಸಿಂಪಲ್, ಒಂದೇ ಎನರ್ಜಿ ಇರ್ತದೆ ಎಲ್ಲ ವಿದ್ಯುತ್ ಉಪಕರಣಗಳಲ್ಲಿ, ಒಂದೇ ಎನರ್ಜಿ ಇರ್ತದೆ ವಿದ್ಯುತ್. ಆದರೆ ಈ ವಿದ್ಯುತ್ತನ್ನು ಒಂದೊಂದು ಉಪಕರಣಗಳಲ್ಲಿ ಒಂದೊಂದು ಥರ ವ್ಯಕ್ತವಾಗಿದ್ದನ್ನು ನೋಡ್ತೀವಿ. ಎಷ್ಟು ವಿದ್ಯುತ್ತಿವೆ? ಒಂದೇ ವಿದ್ಯುತ್. ರೆಫ್ರಿಜರೇಟರ್ನಲ್ಲಿ ಅದನ್ನು ತಂಪಾಗಿ ನೋಡ್ತೀವಿ, ವಿದ್ಯುತ್ ತಂಪಿಲ್ಲ. ಫ್ಯಾನ್ನಲ್ಲಿ ಅದನ್ನು ಗಾಳಿಯಾಗಿ ನೋಡ್ತೀವಿ, ವಿದ್ಯುತ್ ಈಗ ಗಾಳಿ ಇಲ್ಲ. ಅದನ್ನು ದೂರದರ್ಶನದಲ್ಲಿ ಚಿತ್ರವನ್ನಾಗಿ ನೋಡ್ತೀವಿ, ವಿದ್ಯುತ್ತಿಗೆ ಚಿತ್ರ ಇಲ್ಲ. ಹೇಗೆ ಒಂದೇ ಒಂದು ವಿದ್ಯುತ್ ಎನರ್ಜಿಗೆ ಇಷ್ಟು ವೃತ್ತಿಗಳಿವೆಯೋ, ಹಾಗೆ ಒಂದೇ ಒಂದು ಪ್ರಾಣಕ್ಕೆ ಇಷ್ಟೊಂದು ವೃತ್ತಿಗಳಿವೆ. ಏನು ವೃತ್ತಿ? ಭಾವ. ಅಂತಃಕರಣದಲ್ಲಿ ಒಡಮೂಡಿದ ಭಾವ. ಆ ಪ್ರಾಣವೃತ್ತಿಯ ಅದು ವಾಯುಂ ಉನ್ನಯತಿ ಊರ್ಧ್ವಂ ಗಮಯತಿ, ಅದು ಮೇಲ್ಮುಖವಾಗಿ ಹೋಗ್ತದೆ. ಅದನ್ನು ವಿವರಿಸ್ತಾ ಮುಂದೆ ಕೆಳಮುಖವಾಗಿ ಅಪಾನವು ಹೋಗ್ತದೆ. ಅದನ್ನು ಇಲ್ಲಿ ಹೇಳ್ತಾರೆ, ತಥಾ ಅಪಾನಂ ಪ್ರತ್ಯಕ ಅಧಃ ಅಸ್ಯತಿ ಕ್ಷಿಪತಿ. ಫೋರ್ತ್ ಕಾಂಜುಗೇಷನ್, ನಾಲ್ಕನೇ ಗಣ. ಏನು ಧಾತು? ಅಸ್ ಧಾತು ಫೋರ್ತ್ ಗಣ. ಅಸ್ಯತಿ ಕ್ಷಿಪ್, ಇದು ಅರ್ಥ. ಮಂತ್ರದಲ್ಲಿ ನಮಗಿರುವ ಶಬ್ದ ಕ್ಷಿಪ್ಪಲ್ಲ ನೋಡ್ರಿ, ಏನಿದೆ? ಪ್ರತ್ಯಕ್ ಅಸ್ಯತಿ. ಮಂತ್ರದಲ್ಲಿ ಇರೋ ಶಬ್ದ ಯಾವುದು? ಅಸ್ಯತಿ. ಅಸ್ಯತಿ ಶಬ್ದದ ಅರ್ಥ ಏನು ಅಂದರೆ ಕ್ಷಿಪತಿ. ಅಸ್ಯತಿ ಅಂದರೆ ಕ್ಷಿಪತಿ. ಕ್ಷಿಪತಿ ಅಂದರೆ ಬಿಟ್ಟುಕೊಡುತ್ತಾನೆ, ಎಸೆಯುತ್ತಾನೆ, ತೂರುತ್ತಾನೆ. ಯಾರು ಯಾರು ಸ್ವತಃ ಪ್ರಾಣ ಏನು ಮಾಡೋದಿಲ್ಲ, ಓಕೆ ಕರ್ತಾರೆ. ಆ ಪ್ರಾಣಕ್ಕೆ ಯಾವ ಚೈತನ್ಯವು ಆಶ್ರಯ ಕೊಟ್ಟಿದೆಯೋ ಆ ಚೈತನ್ಯದಿಂದಾಗಿ ಊರ್ಧ್ವಂ ಉನ್ನಯತಿ, ಕೆಳಗಡೆ ಅದು ಕ್ಷಿಪತಿ. ಅಪಾನಂ ಕ್ಷಿಪತಿ ಅಧಃ ಕ್ಷಿಪತಿ ಊರ್ಧ್ವಂ ಉನ್ನಯತಿ. ಅದು ಎಲ್ಲಿದೆ ಹಾಗಾದರೆ? ಆ ಚೈತನ್ಯದಿಂದ ಕೂಡಿದಂತಹ ಅಸ್ತಿತ್ವ ಎಲ್ಲಿದೆ ಅದು? ತಂ ಮಧ್ಯೆ ಹೃದಯ ಪುಂಡರೀಕಾಕಾಶಿ ಆಸೀನಂ ಬುದ್ಧೌ ಅಭಿವ್ಯಕ್ತಂ ವಿಜ್ಞಾನ ಪ್ರಕಾಶಂ ವಾಮನಂ ವನನೀಯಂ ಸಂಭಜನೀಯಂ ವಿಶ್ವೇ ಸರ್ವೇ ದೇವಾಃ ಚಕ್ಷುರಾದಯಃ ಪ್ರಾಣಾಃ ರೂಪಾದಿ ವಿಜ್ಞಾನಂ ಬಲಿಂ ಉಪಹರಂತಃ ವಿಶ್ವ ಇವಿ ರಾಜಾನಾಂ. ಈ ವಿಶ್ವ ಇವಿ ಇವ ರಾಜಾನಂ ಉಪಾಸತಿ ತಾದರ್ಥೇನ ಅನುಪರತ ವ್ಯಾಪಾರಾಃ ಭವಂತಿ ಇತ್ಯರ್ಥಃ. ಮಂತ್ರದಲ್ಲಿ ವಿಶ್ವೇ ಇದೆ, ಮಂತ್ರದಲ್ಲಿ ವಿಶ್ವೇ ಅಂತಿದೆ, ಭಾಷ್ಯದಲ್ಲಿ ವಿಷ ಆಗುವುದಿಲ್ಲ. ನಾವು ಮಂತ್ರವನ್ನು ಅನುಸರಿಸ್ಬೇಕು. ಮಂತ್ರದಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಹೇಳಿ. ಎಲ್ಲಿದೆ ವಿಶ್ವೇ ಅಂತಲೇ ಇದೆ ಅಲ್ಲ ಭಾಷ್ಯದಲ್ಲಿ ಕೂಡ. ಸಂಭಜನೀಯಂ ವಿಶ್ವೇ, ವಿಶ್ವೇ ಇಸ್ ಈಕ್ವಲ್ ಟು ಸರ್ವೇ ದೇವಾಃ ಇಸ್ ಈಕ್ವಲ್ ಟು ಚಕ್ಷುರಾದಯಃ ಬಲಿಂ ಉಪಹರಂತಃ ವಿಷ ಇವ ರಾಜಾನಂ. ವಾಮನಂ ವಿಷ ಇತ್ಯುಕ್ತೆ ವೈಶ್ಯ ಲೋ. ಫುಟ್ ನೋಟ್ಸ್ ಇದೆಯಾ? ಇಲ್ಲ. ಕರೆಕ್ಟ್. ಮಗರ್ ಈ ಕ್ಯಾ ಹೈ ವಿಷ ವಿಷ ಮೀನ್ಸ್ ವೈಶ್ಯರು ಅಂತ. ನೋಡಬೇಕು ವಿಷ ಶಬ್ದ ವೈಶ್ಯ ಅನ್ನುವ ಅರ್ಥವನ್ನು ಹೇಗದು ವ್ಯುತ್ಪತ್ತಿ ಮಾಡ್ತು ಅಂತ ಅದು ನೋಡಬೇಕು. ವಿಷ ವಿಷ ಇವ ರಾಜಾನಂ ಉಪಾಸತೆ. ಟ್ರಾನ್ಸ್ಲೇಷನ್ದವ್ರು ಪ್ರಜೆಗಳು ಅಂತ ತೊಗೊಂಡ್ಬಿಟ್ಟಾರು. ಪ್ರಜೆಗಳು ರಾಜನನ್ನು ಹೇಗೆ ಸೇವಿಸುತ್ತಾರೋ ಅಂತ ತೊಗೊಂಡ್ಬಿಟ್ಟಾರೆ. ಅದ ಪ್ರಜೆಗಳು ಅರಸನನ್ನು ಸೇವಿಸುವಂತೆ ಅದು ಇನ್ ಜನರಲ್ ಆಗಿ ಹೇಳಿಬಿಟ್ರು ಭಾಷಾಂತರದಲ್ಲಿ. ಆದರೆ ವಿಷ ಅಂದರೆ ವೈಶ್ಯನೋ ವಿಷ ಅಂದರೆ ಪ್ರಜೆಗಳೋ ಅನ್ನುವ ಸ್ಪಷ್ಟೀಕರಣ ಬೇಕಾಗ್ತದೆ. ಏಕೆಂದರೆ ಹಿಂದಿ ಟ್ರಾನ್ಸ್ಲೇಷನ್ದೊಳಗೆ ವೈಶ್ಯರು ಅಂತಿದೆ, ಕನ್ನಡ ಭಾಷಾಂತರದೊಳಗೆ ಪ್ರಜೆಗಳು ಅಂತಿದೆ. ಇನ್ನು ವಿಷ ಅನ್ನೋ ಶಬ್ದ ಯಾವುದು ಅಂತ ಹುಡುಕಿ ಅದಕ್ಕೆ ಇವು ಎರಡು ಅರ್ಥದಲ್ಲಿ ಯಾವ ಅರ್ಥ ಬಂದಿದೆ ಅನ್ನೋದು ನೋಡಬೇಕು. ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಓಕೆ, ಸದ್ಯಕ್ಕೆ ಇವರು ಏನು ಬರ್ತಾರೋ ಅದನ್ನು ಸ್ವೀಕಾರ ಮಾಡೋಣ. ತಮ್ಮ ಮಧ್ಯೆ ಅದು ಎಲ್ಲಿದೆ ಅಂತಂದರೆ ಆ ಚೈತನ್ಯ ಹೃದಯ ಪುಂಡರೀಕ ಆಕಾಶಿ ಆಸೀನಂ ಅಶಾಂತ ಶುದ್ಧ ಪವಿತ್ರವಾದ ಅಂತಃಕರಣದಲ್ಲಿ. ಹೃದಯ ಪುಂಡರೀಕ ಆಕಾಶಿ ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ನಿರವಯವವಾಗಿ ಆಕಾಶದಂತೆ ಲಭ್ಯವಾದ ಶಾಂತ ಸ್ಥಿತಿಯಲ್ಲಿ ಚೈತನ್ಯವು ಇದೆ. ಅದು ಅದರ ಸ್ಥಾನ. ಅಂತಃಕರಣದಲ್ಲಿ ವೃತ್ತಿಗಳ ಪ್ರವಾಹ ಇದು ಸಹಜ ಅನವರತ ಎಡಬಿಡದೇ ನಡೆದಿರುತ್ತದೆ. ಆ ವೃತ್ತಿಗಳನ್ನು ಶಬ್ದವೃತ್ತಿ ಮತ್ತು ರೂಪವೃತ್ತಿಯನ್ನಾಗಿ ವಿಂಗಡಿಸಿದ್ದಾರೆ. ಒಂದು ವೃತ್ತಿ ಹೋಯಿತು ಅಂತಂದರೆ ಅಲ್ಲಿ ಇನ್ನೊಂದು ವೃತ್ತಿ ಬರ್ತದೆ. ಅವರವರ ವಾಸನಾ ಬಲಕ್ಕೆ ತಕ್ಕಂತೆ ಅವರವರ ಪೂರ್ವ ಅನುಭವಿತ ಇಂಪ್ರೆಷನ್ಸ್ಗಳಿಗೆ ತಕ್ಕಂತೆ ನನಗೆ ಆನೆ ವೃತ್ತಿ ಬರಬಹುದು, ನಿಮಗೆ ಹಲಸಿನ ವೃಕ್ಷದ ವೃತ್ತಿ ಬರಬಹುದು, ಇನ್ನೊಬ್ಬರಿಗೆ ಹಾಗಲಕಾಯಿ ವೃತ್ತಿ ಬರಬಹುದು, ಮತ್ತವರಿಗೆ ಚಿಕ್ಕಪ್ಪನ ಮುಖ ಬರಬಹುದು. ಯಾಕೆ? ಅವರವರ ವೃತ್ತಿಗಳು ಅವರವರ ವಾಸನಾ ಬಲದಿಂದಾಗಿ ಚಿಗುರ್ತವೆ. ಹೀಗೆ ಸತತವಾಗಿ ವೃತ್ತಿಗಳ ಪ್ರವಾಹ ಪ್ರವಹಿಸ್ತಾ ಇರ್ತದೆ. ಆಜ್ಯಧಾರಯ ಶ್ರೋತಸ ಸಮಂ ಸಮಂ, ಅದರಂತೆ. ಯಾವುದರಂತೆ? ತುಪ್ಪದ ಧಾರವಾಗಲಿ ಎಣ್ಣೆಯ ಧಾರವಾಗಲಿ ನಾವು ಸುರಿದಾಗ ಅದು ತಟ ತಟ ಅಂತ ಬೀಳೋದಿಲ್ಲ, ಅದು ಧಾರಾಕಾರವಾಗಿ ಬೀಳುತ್ತದೆ. ಹೇಗೋ ಹಾಗೆ ಈ ವೃತ್ತಿಗಳು ಧಾರಾಕಾರವಾಗಿ ಬರ್ತಾ ಇರ್ತವೆ. ಇದಕ್ಕೆ ಒಂದು ಡಿಸಿಪ್ಲಿನ್ ಅನ್ನೋದಿಲ್ಲ, ಇದಕ್ಕೆ ಒಂದು ಶಿಸ್ತು ಅನ್ನೋದಿಲ್ಲ, ಇದಕ್ಕೆ ಒಂದು ಅಜೆಂಡಾ, ಒಂದು ಟೈಮ್ ಟೇಬಲ್ ಅಂತಿಲ್ಲ. ಇದಕ್ಕೆ ಹುಚ್ಚುಚ್ಚಾರೆ. ಆದ್ದರಿಂದ ಇವುಗಳನ್ನು ನಾವು ಅಸಮಾನ ವೃತ್ತಿಗಳು ಅಂತ ಕರಿತೀವಿ. ಈ ಅಸಮಾನ ವೃತ್ತಿಗಳನ್ನು ಸಮಾನ ವೃತ್ತಿಗಳನ್ನಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಜಪ ಎನ್ನುವ ಮಂತ್ರ ಉಪಾಯ. ಈ ಜಪ ಮಂತ್ರದ ಉಪಾಯವನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡು ನಾವು ಯಾವಾಗ ಯಾವಾಗ ಇತರ ಅಸಮಾನ ವೃತ್ತಿಗಳು ಬರ್ತಾವೋ ಅವುಗಳನ್ನು ಸಂಕಲ್ಪದಿಂದ ನೀ ಬೇಡ, ನನಗೆ ಯಾವ ವೃತ್ತಿ ಕೊಡಬೇಕಾಗಿದೆ ಕೆಲಸ ನಿಮಗೆ ಅದೇ ಕೆಲಸ ನಾನು ಕೊಡ್ತೀನಿ, ನೀನು ಅದೇ ಕೆಲಸ ಮಾಡು ಅನ್ನುವ ಸಂಕಲ್ಪದಿಂದ ರಾಮ್ ಓಂ ಓಂ ಓಂ. ಆದರೆ ಅಂತಃಕರಣ ನಮ್ಮ ಮಾತು ಕೇಳೋದಿಲ್ಲ. ಜನ್ಮ ಜನ್ಮಾಂತರದಿಂದ ಅದರ ಮಾತು ನಾವು ಕೇಳೇವಿ. ಈಗ ಯಾಕೆ ಅದು ನಮ್ಮ ಮಾತು ಕೇಳ್ತದೆ? ಅದು ಹೇಳ್ತದೆ, ನನಗೆ ಸಾಕಷ್ಟು ಕೆಲಸವೇ, ನಾನು ಅದನ್ನು ಮಾಡಬೇಕಾಗಿದೆ, ನೀವು ಕೊಟ್ಟದ್ದನ್ನು ನಾ ಮಾಡಬೇಕಂತೇನು ರೂಲ್ಸ್ ಇಲ್ಲ, ನೀವು ಕೊಟ್ಕೋ, ಆದರೆ ನನಗೇನು ಬೇಕು ಅದನ್ನು ನಾನು ಮಾಡ್ತೀನಿ ಅಂತ ತನ್ನ ಕಾರ್ಯದಲ್ಲಿ ತೊಡಗುತ್ತದೆ. ಅದರ ಸ್ವಭಾವನೇ ಹಾಗೆ. ಶನೈಹಿ ಶನೈಹಿ ಉಪರಮೇತ, ಅದನ್ನು ನಿಧಾನಾಗಿ ಪಳಗಿಸ್ಬೇಕು, ನಿರಾಶೆಗೊಳ್ಳಬಾರ್ದು, ಹೇಳಿಯಂತೆ ಧ್ಯಾನ ಕೊಡೋದನ್ನು ಬಿಡಬಾರ್ದು. ನಾವು ಮುಂದುವರೆಸ್ಬೇಕು, ಮುಂದುವರೆಸ್ಬೇಕು, ಜಪವನ್ನು ಮುಂದುವರೆಸ್ಬೇಕು. ಹೀಗೆ ಮಾಡಿ ಮಾಡಿ ಮಾಡಿ ಅದನ್ನು ಯಾವಾಗ ಒಂದೇ ನಾವು ಕೊಟ್ಟ ಒಂದೇ ವೃತ್ತಿಯಲ್ಲಿ ಅದು ತೊಡಗ್ತದೆ ಆವಾಗ ಮುಂದಿನ ಎಕ್ಸರ್ಸೈಸ್ನಲ್ಲಿ ಆ ವೃತ್ತಿಗಳು ಎಲ್ಲಿ ಹುಟ್ಟುತ್ತವೆ, ಎಲ್ಲಿ ಇರ್ತವೆ, ಎಲ್ಲಿ ಶಾಂತ ಆಗ್ತವೆ ಆ ಜಾಗನ ಗಮನಿಸ್ಬೇಕು. ಆ ಸ್ಥಳ ಹೇಗೆ ಗಮನಿಸ್ಲಿಕ್ಕೆ ಸಾಧ್ಯ ಅಂತಂದರೆ ಎರಡು ವೃತ್ತಿಗಳ ಮಧ್ಯದಲ್ಲಿ ಓಂ ಓಂ ಓಂ ಮಧ್ಯದಲ್ಲಿ, ಎರಡು ಉಚ್ಚಾರಗಳ ಮಧ್ಯದಲ್ಲಿ ಏನಿದೆ? ಶಬ್ದರಹಿತ ಶಬ್ದ ಶಬ್ದರಹಿತ ಶಬ್ದ ಶಬ್ದರಹಿತ. ಆ ಶಬ್ದರಹಿತವಾದ ಸ್ಥಿತಿ ಅದು ಹೊಸದಾಗಿ ಸೃಷ್ಟಿಯಾಗಿಲ್ಲ. ಓಂಕಾರದ ವೃತ್ತಿ ಅದು ಹೊರಗಿನಿಂದ ಕೊಡಲ್ಪಟ್ಟದ್ದು. ಆದರೆ ವೃತ್ತಿ ವೃತ್ತಿಗಳ ಮಧ್ಯದಲ್ಲಿಯೇ ಆ ನಿಶಬ್ದವಾದ ಸ್ಥಿತಿ ಅದು ಹೊರಗಿನಿಂದ ನಾವು ಕೊಟ್ಟಿದ್ದಲ್ಲದು, ಅಲ್ಲಿ ಇದ್ದದ್ದೇ. ಆ ನಿಶಬ್ದದಲ್ಲಿ ಶಬ್ದವು ಚಿಗುರುತ್ತದೆ, ಇರುತ್ತದೆ, ಮತ್ತೆ ಲಯವಾಗ್ತದೆ. ಆ ನಿಶಬ್ದದಲ್ಲಿ ಶಬ್ದವು ಚಿಗಿರ್ತದೆ, ಇರ್ತದೆ, ಮತ್ತೆ ಲಯವಾಗ್ತದೆ. ಅದರ ಅರ್ಥ ಏನು? ನಿಶಬ್ದವು ಶಾಶ್ವತವಾದ ನಿಶಬ್ದ ಸ್ಥಿತಿ, ಅದು ಶಬ್ದರಹಿತವಾದ ಸ್ಥಿತಿ, ಶಾಶ್ವತವಾದ ಸ್ಥಿತಿ, ಅದು ಅಂತಃಕರಣದ ಸಹಜತೆ. ಆ ಏನು ನಿರವಯತೆ ಇದೆ, ಅಲ್ಲಿ ಏನು ಶಾಂತತೆ ಇದೆ, ಅದನ್ನು ಹೃದಯ ಪುಂಡರೀಕ ಆಕಾಶ ಅಂತ ಕರೀತಾರೆ. ಮೆಡಿಟೇಷನ್ ಕ್ಲಾಸ್ ಮುಗಿತು, ಒಂದು ವರ್ಷ ಪ್ರಾಕ್ಟೀಸ್ ಮಾಡಿ ಹೋಗ್ರಿ. ಇಷ್ಟೇ ಇರೋದು. ಆ ನಿರವಯವತೆ ಏನಿದೆಯೋ ಅದು ಧ್ಯಾನಿಯ ಅನುಭವಕ್ಕೆ ಬಂದಿದೆ. ಸೆಕೆಂಡ್ ಸ್ಟೇಜ್, ಧ್ಯಾನಿಯ ಅನುಭವಕ್ಕೆ ಏನು ಬಂದಿದೆ? ಆ ನಿಶಬ್ದ ಸ್ಥಿತಿ. ಆ ನಿಶಬ್ದವಾದಂಥ ಸ್ಥಿತಿ ಧ್ಯಾನಿಯ ಅನುಭವಕ್ಕೆ ಬಂದಿದೆ. ಧ್ಯಾನಿಯ ಅನುಭವಕ್ಕೆ ಆ ನಿಶಬ್ದ ಸ್ಥಿತಿಯು ಬರಬೇಕಾದರೆ ಧ್ಯಾನಿಯ ಸ್ಥಿತಿ ಹೇಗಿರ್ತದೆ? ಅಷ್ಟೇ ಶಾಂತ ಇರ್ತದೋ ಏನು ಅಶಾಂತ ಇರ್ತದೆ? ನಾನು ಧ್ಯಾನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ, ಇದು ತತ್ವಮಸಿ ವಾಕ್ಯ ಮುಗೀತದೆ. ಈಗ ನಾನು ಧ್ಯಾನಿ, ನನ್ನ ಸಹಜತೆಯಲ್ಲಿ ಅಶಾಂತನಾಗಿದ್ದರೆ ನನಗೆ ಶಾಂತಿಯ ಅನುಭವ ಸಾಧ್ಯವೋ? ಹಾಗಾದರೆ ನಾನು ಧ್ಯಾನಿ, ನನ್ನ ಸಹಜತೆಯಲ್ಲಿ ಶಾಂತನೇ. ಸಹಜವಾಗಿ ನಾನು ಶಾಂತ ಅಂತ ಆಗಿದ್ದಾದರೆ ಅಂತಃಕರಣ ಅಶಾಂತ ಆದರೆ ನಂದೇನು ಬದಲಾಗ್ತದ? ಅಂತಃಕರಣದಲ್ಲಿ ಏನೋ ಒಂದು ವೃತ್ತಿ ಬಂದರೆ ನಾನೇನಾದರೂ ಬದಲಾಗ್ತೀನ? ಕರ್ಮ ಜರುಗಿದ್ರೆ ನಾನೇನಾದರೂ ಬದಲಾಗ್ತೀನ? ಯುಗ ಯುಗಗಳೇ ಕಳೆದು ಕಲ್ಪಗಳೇ ಹುಟ್ಟಿಕೊಂಡರೂ ಕೂಡ ನಾನು ಬದಲಾಗದೇ ಇರುವ ಸತ್ಯ. ನನ್ನ ಇರುವಿಕೆ ಬದಲಾಗುವುದಿಲ್ಲ ಸತ್, ನನ್ನ ಇರುವಿಕೆ ಬದಲಾಗುವುದಿಲ್ಲ ಸತ್, ನನ್ನ ಅರಿವು ವಿಕಾರಗೊಂಡಿಲ್ಲ ಚಿತ್, ನನ್ನ ಅನಂತತೆಗೆ ಯಾವ ಬಾಧೆ ಇಲ್ಲ ಆದ್ದರಿಂದ ಆನಂದ. ನಾನು ಯಾರು? ಸಚ್ಚಿದಾನಂದ. ತತ್ ತ್ವಂ ಅಸಿ, ಆ ಶಾಂತ ಸ್ಥಿತಿಯೇ ನೀನಾಗಿದ್ದೀಯ. ಈ ಮಹಾವಾಕ್ಯ ಆ ಒಂದು ಸ್ಥಿತಿಯಲ್ಲಿ ಸ್ಪಷ್ಟವಾಗುತ್ತದೆ. ಇದನ್ನು ಅನೇಕಾನೇಕ ಸಂದರ್ಭಗಳಲ್ಲಿ ಅನೇಕಾನೇಕ ರೀತಿಯಲ್ಲಿ ಉಪನಿಷತ್ತು ಉಪಯೋಗ ಮಾಡುತ್ತದೆ. ಇಷ್ಟೇ ಇರೋದಿದು. ಇದನ್ನು ರಮಣ ಮಹರ್ಷಿಗಳು ಮೊಟ್ಟ ಮೊದಲಿಗೆ ಬಿಚ್ಚಿಟ್ರು, ಮುಂಚಿತವಾಗಿ ಯಾರೂ ಬಿಚ್ಚಿಡಲಿಲ್ಲ. ಇದನ್ನು ರಮಣ ಮಹರ್ಷಿಗಳು ಇದನ್ನು ಬಿಚ್ಚಿಟ್ರು. ಭೇದ ಭಾವನಾತ್, ರಮಣರು ಬರೆದದ್ದು ವಾಕ್ಯ, ಭೇದ ಭಾವನಾತ್ ಸಹ ಅಹಂ ಇತಿ ಅಸೌ, ತತ್ ತ್ವಂ ಅಸಿ ಅಸೌ. ಎಷ್ಟದ ನೋಡಿ ಚಂದ, ಎರಡೇ ಶಬ್ದ. ಭೇದ ಭಾವನಾತ್, ಆಹಾ ಏನು ಆನಂದ, ಎಷ್ಟು ಶಾಂತ, ಆಹಾ ಅಂತ ನೀನು ಏನು ಮಾಡ್ತಾ ಇದ್ದೀಯಾ? ಅಂತಃಕರಣದ ಶಾಂತಿಯನ್ನು ಸ್ವಾದಿಸ್ತಾ ಇದ್ದೀಯ. ಅದು ಭಾರಿ ರುಚಿ ಇರ್ತದೆ. ಜನ ಅದರಲ್ಲಿ ಸಿಕ್ಕಾಕೊಂಬುದು ಜಾಸ್ತಿ. ಹಾಗೆ ಸಿಕ್ಕಾಕೊಂಡವರಿಗೆ ಅನೇಕ ಸಿದ್ಧಿಗಳಾಗ್ತವೆ, ಮತ್ತು ಸಿಕ್ಕಾಕೊತಾರೆ. ಸಿಗಿಸ್ಲಿಕ್ಕೇ ಸಿದ್ಧಿಗಳಾಗ್ತವೆ. ಯಾವಾಗಲೂ ಮುಕ್ತರನ್ನಾಗಿ ಮಾಡಲಿಕ್ಕೆ ಸಿದ್ಧಿಗಳಾಗುವುದಿಲ್ಲ. ಅದ್ರ ರುಚಿಯೊಳಗೆ ಸಿಕ್ಕಾಕೊಂಡ್ಬಿಡ್ತಾರೆ, ಆನಂದಿಸ್ತಾರೆ. ನನ್ನಷ್ಟು ಈಗ ಸಾಧಿಸಿದವ್ರು ಯಾರಿದ್ದಾರೆ ನೋಡಿ, ಗಂಟೆಗಟ್ಟಲೆ ನಾನು ಧ್ಯಾನಕ್ಕೆ ಕೂಡ್ತೀನಿ, ತಾಸುಗಟ್ಟಲೆ ಕೂಡ್ತೀನಿ, ನನಗೆ ಎಷ್ಟು ಆನಂದ ಇರ್ತದೆ. ನೀ ಧ್ಯಾನಕ್ಕೆ ಕೂತ್ಕೊಂಡಿಯೋ ನಿದ್ದೆ ಮಾಡಿದೆಯೋ ಭಗವಂತನಿಗೆ ಗೊತ್ತಪ್ಪ. ಈಗ ನಾವು ಯಾರು ಅದನ್ನು ಹೇಳಲಿಕ್ಕೆ ಯಾಕೆ ಅಂತಂದರೆ, ನಿದ್ದೆ ಹತ್ತಿದಾಗೂ ಕೂಡ ಧ್ಯಾನದ ಆನಂದದೇ ಆನಂದವೇ ಇರ್ತದೆ. ಧ್ಯಾನ ಮಾಡುವಾಗೂ ಧ್ಯಾನದ ಆನಂದ ಇರ್ತದೆ, ನಿದ್ದೆ ಹತ್ತಿದಾಗೂ ಧ್ಯಾನದ ಆನಂದವೇ ಇರ್ತದೆ. ಇನ್ಫ್ಯಾಕ್ಟ್ ನಿದ್ರೆ ಆನಂದ ಇನ್ನೂ ಚೆನ್ನಾಗಿರ್ತದೆ. ಸುಮ್ಮನೆ ನಮಗೆ ಕಿರಿಕಿರಿ ಮಾಡಬೇಡ. ಇಲ್ಲಿ ಶಾಸ್ತ್ರ ಹಿಂಗೆ ಹೇಳೋದು ನೋಡಿ, ಏನಂತಿ ಏನು, ಸಹ ಅಹಂ ಇತಿ ಅಸೌ, ಅದು ನಾನೇ ಇತಿ, ಅದು ನಾನೇ ಎನ್ನುವುದು ಸತ್ಯ. ಯಾವುದು ನಾನು? ಆ ಶಾಂತ ಅಂತಃಕರಣವನ್ನು ಆನಂದಿಸ್ತಾ ಇದ್ದೇನೆ, ಆ ಶಾಂತತೆಯನ್ನು ಆನಂದಿಸ್ತಾ ಇದ್ದೇನೆ ಅಂತ ನೀ ಏನು ಅಂದ್ಕೊಂಡಿದ್ದೀಯಾ, ಆ ಶಾಂತ ಸ್ಥಿತಿ ನಾನೇ ಆಗಿದ್ದೇನೆ ಅಂತ ನಿನಗೆ ಹೊಳೆದು ಬಿಟ್ರೆ, ನಿನಗದು ಸ್ಪಷ್ಟ ಆಗಿಬಿಟ್ರೆ ನೀ ಬ್ರಹ್ಮನೇ. ಭೇದ ಭಾವನೆಗಿಂತ ಇದು ಶ್ರೇಷ್ಠ ಅಂತ ರಮಣರು ಸುಮ್ಮನೆ ಒಂದು ಕಡ್ಡಿ ಒಗೆದು ಸುಮ್ಮನೆ ಆಗ್ಬಿಟ್ರೆ ಅಷ್ಟೆ. ನೀ ಏನಾರೇ ಮಾಡ್ಕೊ, ನೀ ಉಡುಪಿಗೆ ಹೋಗಿ ಭೇದಾರ ಇಟ್ಕೋ, ಮನ್ಯಾಗ ಕೂತ್ಕೊಂಡು ಅಭೇದದ ನೀ ಮನ್ಯಾಗ ಅಂದ್ರೆ ನೀ ಎಲ್ಲಿದ್ದೀಯೋ ಅಲ್ಲೇ ಇದ್ದುಕೊಂಡು ಅಭೇದದ ಆನಂದವನ್ನು ಅನುಭವಿಸು. ಭೇದ ಭಾವನಾ ಸೋಹಮಿತ್ಯ ಸೌ ಭಾವನಾಭಿಧ ಪಾವನಿ ಮತ, ಅಭಿಧಾ ಭಾವನಾ ಪಾವನಿ ಮತ. ಇದು ಅತ್ಯಂತ ಪವಿತ್ರವಾದದ್ದು, ಅತಿ ಶ್ರೇಷ್ಠವಾದದ್ದು. ಯಾವುದು? ಅಭಿಧಾ ಭಾವನ, ಭೇದರಹಿತವಾದ ಭಾವನ. ಈಗ ನೋಡಿ, ಈ ಭೇದರಹಿತನಾದ ಪರಬ್ರಹ್ಮ ತತ್ವ ಎಲ್ಲಿದೆ? ಹೃದಯ ಪುಂಡರೀಕ ಆಕಾಶೆ. ಈ ಕನೆಕ್ಷನ್ ಸಿಗ್ತದೆ ನಿಮಗೆ. ನಾನು ಸಚ್ಚಿದಾನಂದ ಪರಬ್ರಹ್ಮನೇ ಇದ್ದೇನೆ ಅನ್ನುವ ನನ್ನ ಈಗಿನ ಈ ಸ್ಥಿತಿ ಎಲ್ಲಿ ಇದ್ದುಕೊಂಡಿರುವ ಸ್ಥಿತಿ? ಇದು ಅಂತಃಕರಣದಲ್ಲಿ ಇದ್ದುಕೊಂಡಿರುವ ಸ್ಥಿತಿ. ಅಂತಃಕರಣದ ಸ್ಥಿತಿ ಹೇಗಿದೆ? ಶಾಂತ. ಇಷ್ಟೇ ಸೈನ್ಸ್ ಇರೋದು ಇದ್ರೊಳಗೆ. ಆ ಶಾಂತ ಅಂತಃಕರಣದಲ್ಲಿ ಅಲೆಗಳು ಹೇಳ್ತವೆ. ಅಲೆಗಳು ಏನು ಹೇಳ್ತವೆ? ಅವು ವೃತ್ತಿಗಳು ಅನಿಸಿಕೊಳ್ತವೆ. ಅವು ಒಂದು ಕ್ಷಣ, ಒಂದು ನಿಮಿಷ, ಸ್ವಲ್ಪ ಹೊತ್ತಿರ್ತವೆ. ಇದ್ದು ಹೋಗುವಾಗ ನಾವು ಅವುಗಳ ಜೊತೆ ಕೂಡಿಕೊಂಡರೆ, ಅಭಿಮಾನಗೊಂಡರೆ, ತಾದಾತ್ಮ್ಯಗೊಂಡರೆ ಅವು ಛಾಪ ಹಾಕಿ ಅಳಿಸೋಗ್ತವೆ. ಛಾಪ ಉಳಿತದೆ, ಅದು ಹೋಗ್ತದೆ. ಈ ಛಾಪ ಏನು ಉಳಿತದೆ, ಇದು ವಾಸನ ಅನಿಸುತ್ತೆ. ಈ ವಾಸನ ಕೂಡ ಕೆಲವು ಕೆಲವು ನಿಮಿಷ ಇರ್ತವೆ, ಕೆಲವು ಕೆಲವು ಗಂಟೆ ಇರ್ತವೆ, ಇನ್ನು ಕೆಲವು ಕೆಲವು ದಿವಸ ಇರ್ತವೆ. ಈ ಛಾಪ ಇಂಪ್ರೆಷನ್, ಮತ್ತು ಕೆಲವು ಆಯುಷ್ಯ ಪೂರ್ತಿ ಇರ್ತವೆ. ಗೊತ್ತಾಗಲಿಲ್ಲ. ಇನ್ನು ಕೆಲವು ಸತ್ತ ಮ್ಯಾಲೂ ಇರ್ತವೆ. ಅವು ಸತ್ತ ಮ್ಯಾಲೂ ಏನಿರ್ತಾವ, ಅವು ಸಂಚಿತ ಆಗಾಮಿ ಪ್ರಾರಬ್ಧ ಅನಿಸ್ಕೊಳ್ತವೆ. ಅವುಗಳಿಂದಾಗಿ ಪುನಃ ಪುನಃ ಮತ್ತೆ ಹುಟ್ಟಿ ಬರ್ತೀವಿ, ಮತ್ತೆ ಇವನ್ನೆಲ್ಲ ಗಳಿಸ್ತೀವಿ, ಮತ್ತೆ ಇಂಪ್ರೆಷನ್, ಹೊಡೆದ ಅವ, ಬೈದ ಅವ, ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ನಾ ಹಿಂಗಾಗಿದ್ದೆ, ನಾ ಹಂಗಾಗಿದ್ದೆ, ನಾನು ಲೈಟ್ ಕಂಬ ನಿಲ್ಲಿಸಿದೆ, ನಾನು ಇಲ್ಲದೆ ಹೋಗಿದ್ದರೆ ಇಲ್ಲಿ ಟೆಲಿಫೋನೇ ಬರ್ತಿದ್ದಿಲ್ಲ, ನಾನು ಇಲ್ಲದೆ ಹೋಗಿದ್ದರೆ ಪೋಸ್ಟ್ ಆಫೀಸೇ ಬರ್ತಿದ್ದಿಲ್ಲ, ಈ ಕಂಪೌಂಡ್ ನಾನೇ ಮಾಡಿದ್ದು, ಇದು ನಾನು ಮಾಡಿದ್ದು, ಇವೆಲ್ಲ ಏನವಲ್ಲ ಪುನಃ ಎಲ್ಲ ಇಂಪ್ರೆಷನ್ ಆಗ್ತದೆ. ಈ ಇಂಪ್ರೆಷನ್ಗಳೇ ಮಾಡ್ತವೆ, ಬಾ ಮಾಡ್ತೇನೆ ನನಗೆ, ಮತ್ತೆ ಮುಂದಿನ ಜೀವನದೊಳಗೆ ಮತ್ತೊಂದು ತಲೆ ಕೆಡಿಸ್ತವೆ. ಜ್ಞಾನಿ ಇಂಪ್ರೆಷನ್ ಹೆಂಗಿರ್ತಾವಂದರೆ ನೀರ ಮೇಲೆ ಚಾಪ ಹಾಕದಂಗೆ. ನಮ್ಮ ಇಂಪ್ರೆಷನ್ಗಳೆಲ್ಲ ಹೆಂಗೆ ಕಾಗದ ಮೇಲೆ ಚಾಪ ಹಾಕದಂಗೆ, ಅವನ ಇಂಪ್ರೆಷನ್ಗಳೆಲ್ಲ ನೀರ ಮೇಲೆ ಎಲ್ಲದು ಏನು ಇಲ್ಲ, ರಾಗಿಲ್ಲ, ದ್ವೇಷ ಇಲ್ಲ. ಅಲ್ಲಿ ಕೃಪಾ, ಅನುಗ್ರಹ, ಕರುಣೆ, ದಯಾ, ಅವು ಕೂಡ ಹೇಗೆ ಅಪ್ರಯತ್ನಪೂರ್ವಕವಾಗಿ ಸಹಜವಾಗಿ. ನಾವು ನಾಯಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಪ್ರಯತ್ನ ಮಾಡಿ ಹೇಳಬೇಕಾಗ್ತದೆ. ಅವರಿಗೆ ಅಪ್ರಯತ್ನಪೂರ್ವಕವಾಗಿ ಈ ಆಧಾರದ ಮೇಲೆ ಈ ಹೃದಯ ಪುಂಡರೀಕವನ್ನು ಅರ್ಥ ಮಾಡಿಕೊಳ್ಳಿ. ಇದು ಆವಾಗ್ಯವಾಗ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಮತ್ತೆ ಮತ್ತೆ ಬರ್ತಿರ್ತದೆ. ಕಾಂಟೆಕ್ಸ್ಟ್ ಬೇರೆ, ಸಂದರ್ಭ ಬೇರೆ, ಆ ಸಂದರ್ಭ ತಕ್ಕಂತೆ ಸ್ವಲ್ಪ ವ್ಯಾಖ್ಯಾನವು ಡಿಫರೆನ್ಸ್ ಇರ್ತದೆ. ಆದರೆ ಮೂಲಭೂತವಾದ ಸೈನ್ಸ್ ಇಷ್ಟೇ ಇರ್ತದೆ. ನೀ ಪಿ ಎಚ್ ಡಿಗೆ ಹೋದರೂ ಎನ ಬಿ ಬಿನ ಸಿ ಸಿನ, ಈ ಪಿ ಎಚ್ ಡಿ ಎ ಬಿ ಸಿ ಬೇರೆ ಇರ್ತದೆ, ಎಲ್ ಕೆ ಜಿ ಎ ಬಿ ಸಿ ಡಿ ಬರ್ತದೆ ಅಂಥದ್ದಿನ ಇರೋದಿಲ್ಲ. ಆ ಬೇಸಿಕ್ ಎ ಬಿ ಸಿ ಡಿ ಒಂದೇ ಇರ್ತದೆ. ನಿನ್ನ ವಿಷಯಗಳು, ವಿಷಯಗಳ ಸಂಗ್ರಹ, ವಿಷಯಗಳ ವ್ಯಾಖ್ಯಾನ, ವಿಷಯಗಳ ವಿಶ್ಲೇಷಣೆ ಬೇರೆ ಆಗ್ತಾ ಹೋಗ್ತದೆ. ಹೌದಲ್ಲೋ? ಹಾಗೆ ಇಲ್ಲಿ ಕೂಡ ಇದು ಬೇಸಿಕ್. ಇದು ಅದಕ್ಕೆ ಯಾವಾಗಲೂ ನಾವು ಮೊಟ್ಟ ಮೊದಲನೇ ಗ್ರಂಥ ತಗೊಬೋದು, ಉಪದೇಶ ಸಾರ, ರಮಣ ಮಹರ್ಷಿ ಉಪದೇಶ ಸಾರ. ಅಲ್ಲಿ ಒಂಬತ್ತು ಯೋಗಗಳು ಬಂದವರು, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ಪ್ರಾಣಾಯಾಮ ಯೋಗ, ಹಠಯೋಗ ಎಲ್ಲ ಬಂದವರು. ಅವುಗಳ ವ್ಯಾಖ್ಯಾನವನ್ನು ಆ ಸಂದರ್ಭಾನುಸಾರವಾಗಿ ನೀವು ಕೇಳಿಸ್ಕೊಂಡ್ಬಿಟ್ರಿ ಅಂತಂದರೆ ಯು ಆರ್ ಪಾರ್, ಅಲ್ಲೇ ಪಾರಾಗಿಬಿಡ್ತೀರಿ ನೀವು. ಪಾರ ಅಂದರೆ ಗೊತ್ತಾಯ್ತಲ್ಲ, ಪಾರಾಗೋದು ಬಂಧನಗಳಿಂದ ಪಾರಾಗೋದು, ಬಿಡುಗಡೆ ಆಗೋದು, ಅಲ್ಲೇ ಪಾರಾಗಿಬಿಡ್ತೀರಿ. ಮತ್ತು ಮುಂದಿನದೆಲ್ಲ ಯಾಕೆ ಮಾಡಿಗತ್ತೆ ಸ್ವಾಮಿ? ಏನೋ ಸಂಶಯಗಳು ಬಂದರೆ ಅವುಗಳಿಗೆ ಉತ್ತರ, ಪ್ರಶ್ನೆಗಳು ಬಂದರೆ ಇಲ್ಲದೇ ಹೋದ್ರೆ ನೀವು ಏನೂ ಕೇಳಬೇಕಾಗಿಲ್ಲ. ಮೊದಲನೇ ಸಲ ಯಾವ ನಿಮ್ಮ ಕಿವಿ ಮೇಲೆ ತತ್ವಮಸಿ ಅಂತ ಮಹಾ ಉಪದೇಶ ಬಿತ್ತೋ ಅವತ್ತ ನೀವು ಆತ್ಮಸ್ವರೂಪರಾಗಿ ಬಿಟ್ಟಿರ್ತೀರಿ, ಎರಡನೇ ಮಾತೇ ಇಲ್ಲ. ಆದರೂ ಇಷ್ಟೆಲ್ಲ ಉಪನಿಷತ್ತೆಲ್ಲ ಓದಬೇಕಾಗಿದೆ, ಯಾಕಂದರೆ ನಮ್ಮ ಸಂಶಯಗಳಿರ್ತವೆ, ಸಂದೇಹಗಳು ಇಣಿಕಾಗ್ತಿರ್ತವೆ. ಒಂದು ನಮೂನೆ ಕೇಳಿದಾಗೆಲ್ಲ ಬ್ರಹ್ಮ ಅನ್ನಿಸ್ತದೆ, ಮರುಗೋದು ಕೂಡ ಅಬ್ರಹ್ಮ ಅನ್ನಿಸ್ತದೆ. ಅಂದರೆ ನಾ ಬ್ರಹ್ಮ ಹೌದು, ಆದರೆ ಅಲುಗಾಡ್ಲಿಕ್ಕತ್ತೀನಿ. ಈ ಅಲುಗಾಡೋ ಬ್ರಹ್ಮನ ಏನು ಮಾಡಬೇಕಾಗಿದೆ? ಗೂಟ ಹೊಡೆದು ನಿಲ್ಲಿಸ್ಬೇಕಾಗಿದೆ. ಅದಕ್ಕೆ ಏನು ಮಾಡ್ತೀರಿ ನೀವು? ಅಲ್ಲಿ ಗೂಟ ಇದು ಮೊಳೆ ಹೊಡಿತೀರಿ. ಆ ಮೊಳೆ ಹೊಡೆದು ಹೆಂಗೆ ಮೊಳೆ ಹೊಡೆಯೋ ಕ್ರಮ ಹೆಂಗಿರ್ತದೆ? ಎರಡು ಕೊಡ್ತಾ ಕೊಡೋದೆ ಹಿಂಗೆ ಹಿಂಗೆ ಮಾಡ್ತದೆ, ಇದು ಅಲುಗಾಡ್ತದೆ ಗಟ್ಟ ನಿಂತದೆ ಇಲ್ಲ ಮತ್ತೆ ಹೊಡಿ. ಹಾಂ ಕೇ ನೇಷಿತ ಪತತಿ ಪ್ರೇಷ, ಹಾಂ ಹೊಡಿ ಈಶಾವಾಸ್ಯಮಿದ ಗುಮ ಸರ್ವ, ಹೊಡೆದು ಹೊಡೆದು ಅಲುಗಾಡಿಸಿ ಅಲುಗಾಡಿಸಿ ಯಾ ಗಟ್ಟಿ ಹಾಕ್ಬಿಡ್ರಿ. ಹೋಗ್ರಿ ಅವರು ಯಥೇಚ್ಛಸಿ ತತ ಹಾಕ್ಬಿಡ್ರಿ. ನಿನಗೇನು ಬೇಕು ಅದು ಮಾಡೋ, ಕೊಡೋದೆಲ್ಲ ಕೊಟ್ಟೇನಿ, ಪಡ್ಕೊಂಬುದೆಲ್ಲ ಪಡ್ಕೊಂಡಿಯಾ, ಹೋಗಿ ಏನು ಬೇಕು ಮಾಡೋ, ಹೋಗಿ. ಹೃದಯ ಪುಂಡರೀಕ ಆಕಾಶೇ ಆಸೀನಂ ಬುದ್ಧೌ ಅಭಿವ್ಯಕ್ತಂ, ಬುದ್ಧಿಯಲ್ಲಿ ಇದು ವ್ಯಕ್ತವಾಗ್ತದೆ. ಆಸೀನಂ ಹೃದಯ ಪುಂಡರೀಕ ಆಕಾಶೇ, ಬುದ್ಧಿಯಲ್ಲಿ ವ್ಯಕ್ತವಾಗ್ತದೆ. ಬುದ್ಧಿಯಲ್ಲಿ ಇದು ಇಂಥದೇ ವೃತ್ತಿ, ಇದು ಹಣ್ಣು, ಇದು ಇಂಥದೇ ಹಣ್ಣು, ಇದು ಹೂವು, ಈ ಈ ಈ ಈ ಕ್ರಿಯಾ ಮೂಲಕವಾಗಿ ತಾನು ಇದ್ದದ್ದನ್ನೇ ಅದು ವ್ಯಕ್ತ ಮಾಡ್ತದೆ. ಬುದ್ಧೌ ಅಭಿವ್ಯಕ್ತಂ ವಿಜ್ಞಾನ ಪ್ರಕಾಶಂ ವಾಮನಂ ವನನೀಯಂ ಸಂಭಜನೀಯಂ. ಸಾಮಾನ್ಯ ಅಲ್ಲ ಇವನು. ಏನಂತಂದರೆ ಪ್ರಾರ್ಥಿಸುವುದಕ್ಕೆ ತಕ್ಕವನು, ಭಜಿಸುವುದಕ್ಕೆ ತಕ್ಕವನು. ಅವನು ಈಶ್ವರ ಸತ್ವಶುದ್ಧ ನೋಡಿ. ಅದೇ ಪುಂಡರೀಕ ಆಕಾಶ, ಅದೇ ಪುಂಡರೀಕ ಆಕಾಶದಲ್ಲಿದ್ದಂತಹ ಈ ಸಚ್ಚಿದಾನಂದನೇ ಸರ್ವಜ್ಞ ಸರ್ವಶಕ್ತ ಈಶ್ವರನಾಗಿ ಸತ್ವಶುದ್ಧ ಪ್ರಧಾನನಾಗಿ ಅಲ್ಲಿದ್ದಾನೆ. ಈಗ ಅಲ್ಲಿದ್ದಾನೆ ಅಂದಾಗ ಅವ ಸಚ್ಚಿದಾನಂದ ಆತ್ಮ ಆಗೋದಿಲ್ಲ, ಅವನೇನಾಗ್ತಾನೆ? ಈಶ್ವರ. ಅಷ್ಟರೊಳಗೆ ಅವನು ಮುಂದೆ ಬಂದು ಮನಸ್ಸಿನಲ್ಲಿ ಕುಡ್ಕೊಂಡ, ಸಂಕಲ್ಪ ವಿಕಲ್ಪ ಸಂಶಯ ಸಂದೇಹ ಸುಖ ದುಃಖ ಮನಸ್ಸಿನಲ್ಲಿ ಕುಡ್ಕೊಂಡ ಅಂತವ್ರಿಗೆ ಏನಾಗ್ಬಿಡ್ತಾನೆ? ಜೀವಾತ್ಮ ಆಗ್ಬಿಡ್ತಾನೆ. ಅದೇ ಈಶ್ವರ. ಅದೇ ಈಶ್ವರ ಅವನು ದೇಹಕ್ಕೆ ಬಂದ ಕೂಡ ಏನಾಗ್ಬಿಡ್ತಾನೆ? ಕರ್ತ ಭೋಕ್ತ ಆಗಿಬಿಡ್ತಾನೆ. ವಾಹ್, ಎಂಥ ಸುಂದರವಾದ ಪ್ರಯಾಣ. ಎಲ್ಲಿದ್ದವ ಇದು? ಆವುಗಳ ಸ್ಪರ್ಶವೂ ಇಲ್ಲದೆ ಕೇವಲ ಸಚ್ಚಿದಾನಂದನಾಗಿದ್ದ, ಅಜ್ಞಾನದಿಂದಾಗಿ ಈಶ್ವರ ಅಂತ ಬೇರೆ ಕಡೆ ನೋಡ್ಲಿಕ್ಕೆ ಶುರು ಮಾಡ್ದ. ಬೆಟರ್ ದ್ಯಾನ್ ಜೀವ. ಈಶ್ವರ ಅಂತ ನೋಡೋದು ಜೀವಾತ್ಮ ಅಂತ ನೋಡೋದಕ್ಕಿಂತ ಒಳ್ಳೇದೌದಲ್ಲ. ಅದು ಈಶ್ವರ ಅಂತ ನೋಡ್ದ. ಆ ಈಶ್ವರ ಅಂತ ನೋಡಿದವನು ಏನು ಮಾಡಿಬಿಟ್ಟ? ಸುಖ ದುಃಖಗಳಲ್ಲಿ ತಾದಾತ್ಮ್ಯಗೊಂಡು ತಾನು ಜೀವಾತ್ಮ ಆಗಿಬಿಟ್ಟ. ತಾನು ಜೀವಾತ್ಮ ಆದಮೇಲೆ ಶರೀರದೊಳಗೆ ಏನಾಗ್ಬಿಟ್ಟ? ಕರ್ತ ಭೋಕ್ತ ಆಗಿಬಿಟ್ಟ. ಮದುವೆ ಆದಮೇಲೆ ಗೃಹಸ್ಥ ಅಂತಾಗ್ಬಿಟ್ಟ, ಮುಗಿದೋತು, ಸಂಸಾರಿ ಆಗಿಬಿಟ್ಟ. ಯೂಸ್ಲೆಸ್ ಫೆಲೋ. ಯಾವ ಎಲ್ಲಿಂದ ಪ್ರಯಾಣ ರೀ ಒಂದು? ಕೇವಲ ಸಚ್ಚಿದಾನಂದ ಸ್ಥಿತಿಯಿಂದ ಇದ್ದವನು ದೀರ್ಘ ಪ್ರಯಾಣ ಎಲ್ಲಿಗೆ ಬಂದ? ಈಗ ಅವನು ಕಲಿಯುಗದೊಳಗೂ ತಲುವಲ್ಲಿ ಬಂದಾನೆ. ಅದನ್ನು ನಾವು ಇಲ್ಲಿ ಹಂತ ಹಂತವಾಗಿ ಕಾಣ್ತಾ ಇದ್ದೀವಿ. ಏನಂತಂದರೆ ಸಂಭಜನೀಯಂ ವಿಶ್ವೇ ಸರ್ವೇ ದೇವಾಹ. ಇವನು ಭಸಿಸಲು ಅರ್ಹತೆಯನ್ನು ಹೊಂದಿದ, ಸ್ತುತಿಸಲು ಅರ್ಹತೆಯನ್ನು ಹೊಂದಿದ. ಏನಾಗಿ ಹೊಂದಿದ? ಸತ್ವಶುದ್ಧ ಪ್ರಧಾನ ಈಶ್ವರನಾಗಿ ಇವೆಲ್ಲ ಕ್ವಾಲಿಟಿ ಅವನು ಬಂದು. ಅಲ್ಲಿಗೆ ಉಳಿದಿದ್ರೆ ಚೆನ್ನಾಗಿತ್ತು. ಅವ ಹಾಗೆ ಹಾಗಿದ್ದಾಗ ಏನಾಯಿತು ಅಂತಂದರೆ ದೇವಾಹ, ದೇವತೆಗಳು. ಯಾವ ದೇವತೆಗಳು? ಚಕ್ಷುರಾದಯ, ಕಣ್ಣು ಕಿವಿ ಮೂಗು ನಾಲಿಗೆ ಇವಿನ ಸ್ಪರ್ಶೇಂದ್ರಿಯಗಳು ಅಂತೇನಿವೆ ಇವರೆಲ್ಲರೂ ಪ್ರಾಣಾಹ. ಇವರು ಏನು ಮಾಡಿದರು ಅಂತಂದರೆ, ಏ ಅಲ್ಲಿ ಈಶ್ವರ ಕೂತಾನಪ್ಪ, ನಾವು ಅವನಿಂದಾಗಿ ಬಾಳಿದ್ದೀವಿ ಬದುಕಿದ್ದೀವಿ, ಅವನಿಂದಾಗಿ ನಾವು ಉಸಿರಾಡಿಸ್ತಾ ಇದ್ದೀವಿ, ಆದರೆ ಈ ಟ್ಯಾಕ್ಸ್ ತುಂಬಬೇಕಲ್ಲ ಅವರಿಗೆ, ಅವ್ರಿಗೆ ನಾವು ಹೋಗಿ ಏನಾದರೂ ಕೊಡಬೇಕಲ್ಲ, ಕಪ್ಪು ಕಾಣಿಕೆಗಳನ್ನು ಕೊಡಬೇಕಲ್ಲ ಅಂಥೇಳಿ ಈ ಕಣ್ಣು ಕಿವಿ ಮೂಗು ನಾಲಿಗೆಗಳು ಏನು ಮಾಡಿದವು ಅಂತಂದರೆ ರೂಪಾದಿ ವಿಜ್ಞಾನಂ ಬಲಿಂ ಉಪಹರಂತಹ. ರೂಪಾದಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವ ವಿಷಯಗಳನ್ನು ತಗೊಂಡು ಹೋಗಿ ಅರ್ಪಿಸಿದರು. ಯಾರಿಗೆ ಅರ್ಪಿಸಿದರು? ಆ ಹೃದಯ ಪುಂಡರೀಕ ಆಕಾಶನಾಗಿದ್ದಂತಹ ಈಶ್ವರನಿಗೆ ಇವನ್ನೆಲ್ಲ ತಗೊಂಡು ಹೋಗಿ ಅರ್ಪಿಸಿದರು. ಹೌದೋ ಉಪಹಾರಂತಹ. ಇಲ್ಲಿ ನಿಮಿಷ ಈಗ ವಿಷಯ ಬಂತು, ವಿಷ ಇವ ರಾಜಾನಂ. ಸದ್ಯಕ್ಕೆ ನೀವು ಪ್ರಜೆಗಳು ಅನ್ನೋ ಅರ್ಥನೇ ತಗೊಳ್ರಿ. ನಾವು ಹೋಗಿ ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ನೋಡ್ತೀವಿ. ವಿಷ ಇವ ರಾಜಾನಂ ಏನಂತ ತಗೋತಾರವರು? ಪ್ರಜೆಗಳು ರಾಜನಿಗೆ ಹೇಗೆ ಕಪ್ಪು ಕಾಣಿಕೆಗಳನ್ನು ತಗೊಂಡು ಹೋಗಿ ಅರ್ಪಿಸ್ತಾರೆ. ಉಪಾಸತೆ. ಏನು ಉಪಾಸತೆ? ಓ ರಾಜ, ಅಂಥ ರಾಜ, ಮಹಾರಾಜ, ಏನೇನು ಬಹುಪರಾಕ್ ಹೇಳ್ತಾರೆ. ಬಹುಪರಾಕ್ ರಾಜಾಧಿರಾಜ ಮಹಾರಾಜ. ಹಾಂ, ನಾವು ಹೊಗಳಿಲ್ಲ, ಯಾರು ನಮ್ಗೆ ಹೊಗಳೋ ಅವಶ್ಯಕತೆ ಇಲ್ಲ. ಹಿಂಗಾಗಿ ಅದು ಹೊಗಳೋ ಸಂಸ್ಕಾರನೇ ಗೊತ್ತಿಲ್ಲ. ಏನು ಮಾಡು. ದಟ್ಸ್ ಅನದರ್ ಗುಡ್ ಕ್ವಾಲಿಟಿ ಆಫ್ ಆಚಾರ್ಯ, ಯು ಶುಡ್ ನೋ ದ್ಯಾಟ್. ಈ ಸೃಷ್ಟಿಯೊಳಗೆ ತಮ್ಮ ಗುರುವನ್ನು ಬಿಟ್ಟರೆ ಬೇರೆ ಇನ್ನು ಯಾರನ್ನೂ ಕೂಡ ಸ್ತುತಿಸುವುದಿಲ್ಲ, ಹೊಗಳುವುದಿಲ್ಲ, ಅವಶ್ಯಕತೆ ಇಲ್ಲ. ಸದ್ಗುರು ಯಾವನು ನನ್ನ ಜೀವ ಭಾವವನ್ನು ಕಳೆದು ನಾನು ಬ್ರಹ್ಮನೇ ಅನ್ನುವ ಭಾವವನ್ನು ಮೂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೋ ಅವನು ಮಾತ್ರ ಸ್ತುತಿಗೆ ಅರ್ಹ. ಬಹಳ ಸುಂದರವಾದ ಒಂದು ಸ್ತೋತ್ರ ಇದೆ, ಏನು ಅಧ್ಯಾತ್ಮ ನೌಕಾ ಸ್ತೋತ್ರ, ಏನು ವಿಜ್ಞಾನ ನೌಕಾ, ಹಾಂ ವಿಜ್ಞಾನ ನೌಕಾ ಸ್ತೋತ್ರ ಅಂತಿದೆ. ಕನ್ನಡದಲ್ಲಿ ಭಾಷಾಂತರವೂ ಇದೆ, ಬಹಳ ಸುಂದರವಾಗಿದೆ. ಶರೀರಂ ಸ್ವರೂಪಂ ಯಥಾವಾಕಲತ್ರಂ ಶುದ್ಧ ಬುದ್ಧಿ ಪರಿತ್ಯಜ್ಯ ಸರ್ವಂ ತದಾಪ್ನೋತಿ ನಿತ್ಯಂ ಪರಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಅಲ್ಲ ಇದಲ್ಲ ಇದಲ್ಲ ಸ್ವಾಮೀಜಿ, ವಿಜ್ಞಾನ ನೌಕೆ ಏನೋ ಹೇಳ್ತೀನಿ ಒಂದು ದಿವಸ, ಇದಲ್ಲ ಬಹಳ ಸುಂದರವಾಗಿದೆ. ತತಕ್ಕಿಂ ತತಕ್ಕಿಂ ತತಕ್ಕಿಂ ಗುರುರಂಗ್ರಿ ಪದ್ಮೇ ಮನಶ್ಚೇತನ ಲಗ್ನಂ ತತಕ್ಕಿಂ ತತಕ್ಕಿಂ ತತಕ್ಕಿ. ಓ ಬಾತ್ ಕರ್ರ, ನೀವು ನೆನಪಾಗಿದ್ದೆಲ್ಲ ಹೇಳಿಕತ್ತೀರಿ. ಅದೇನದು ಗುರೋರಂಗ್ರಿ ಪದ್ಮೆ, ಗುರೋರಂಗ್ರಿ ಪದ್ಮೆ ಮನಃ ಚೇತನ ಲಗ್ನಂ. ಸದ್ಗುರುವಿನ ಪಾದದಲ್ಲಿ ನಿನ್ನ ಮನಸ್ಸನ್ನು ಎಲ್ಲಿವರೆಗೂ ನಿಲ್ಲಿಸುವುದಿಲ್ಲವೋ ಅಲ್ಲಿವರೆಗೂ ಪರ್ವತದಷ್ಟು ಐಶ್ವರ್ಯ ನಿನಗಿದ್ರೆ ಏನು ಮಾಡೋದು, ಏನು ಮಾಡೋದು ತಗೊಂಡದನ್ನು. ಇಡೀ ಪ್ರಪಂಚ ನಿನ್ನನ್ನು ದೊಡ್ಡ ಅಣ್ಣ ದೊಡ್ಡ ಅಣ್ಣ ದೊಡ್ಡ ಅಣ್ಣ ಅಂತ ಕರೀಬೋದು, ಆದರೆ ಏನು ಮಾಡೋದು ತಗೊಂಡದನ್ನು. ಒಬಾಮಾ ಒಬಾಮಾ ದೊಡ್ಡ ಅಣ್ಣ, ಏನು ದೊಡ್ಡಕ್ಕೆ ಬರ್ತಾಳೆ, ಈಗ ಹಿಲೇರಿ ಆಸೆ ಬರ್ತಾಳೆ ಅಂತ ದೊಡ್ಡಣ್ಣ ಹೋಗ್ತಾನೆ, ದೊಡ್ಡಕ್ಕೆ ಬರ್ತಾಳೆ. ಸೊ ಏನು ಮಾಡೋದು ತಗೊಂಡು, ಎಲ್ಲಿವರೆಗೂ ನಿನ್ನ ಮನಸ್ಸು ಬುದ್ಧಿಗಳನ್ನು ಆ ಸದ್ಗುರುನ ಪಾದಕ್ಕೆ ಸಮರ್ಪಿಸಬೇಕು. ಸಮರ್ಪಿಸಲಿಲ್ಲ ಅಂದರೆ ಏನೆಲ್ಲ ಇದ್ದರೂ ಕೂಡ ದೇಶ ಸಂಚಾರ ವಿದೇಶ ಸಂಚಾರ ಮಾಡಿದರೂ ಕೂಡ ಅದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ಸುಂದರವಾದ ನೌಕೆ ಇದೆ. ಆದ್ದರಿಂದ ಒಂದು ವಚನನೂ ಇದೆ ನೋಡಿ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಹಾಡಿದೊಡೆ ಎನ್ನ ಒಡೆಯನ ಹಾಡುವೆ. ಮುಂದೆ ಹೇಳ್ರಿ, ರಾಮಕೃಷ್ಣ ಆಶ್ರಮ. ನೀನೊಬ್ಬ ನೋಡ ನೀರಲು ಜಗವೆಲ್ಲ ನೀನಾಗೆ, ನೀನು ಭಯವೇನು ಭಯವೇನು ಗುರುವೇ, ನೀನೊಬ್ಬ ನಿಲ್ಲದಿರೆ ಜಗಗಳ ಜೊತೆಯಾಗೆ, ಸುಖವೇನು ಸುಖವೇನು ಸುಖವೇನು ಬ್ರಹ್ಮವೇ. ಸ್ತುತಿ ಮಾಡಲಿಕ್ಕೆ ಹಾಡಲಿಕ್ಕೆ ಚಂದ ಇರ್ತವೆ, ಆದರೆ ಸಮರ್ಪಣೆ ಆಗಿದೆಯಾ ನೋಡ್ಕೊಂಬೋಣ ಅಂತ. ಎಷ್ಟು ಸಮರ್ಪಣೆ ಆಗಿದೆ ಅಂತ ಇವರೆಲ್ಲ ತಂದು ಆ ಉಪಹಾರಗಳನ್ನು ಕೊಡ್ತಿರ್ತಾರೆ. ಹಾಗೆ ರಾಜನಿಗೆ ಪ್ರಜೆಗಳು ತಂದು ಕೊಡ್ತಾರೆ. ಆ ತಾದರ್ಥೇನ ಅನುಪರತ ವ್ಯಾಪಾರ ಭವಂತಿ ಇತ್ಯರ್ಥ. ಇದು ಸತತವಾಗಿ ನಡೀತಾ ಇರುವಂತಹ ಒಂದು ವ್ಯಾಪಾರ. ಯದರ್ಥ ಯತ್ ಪ್ರಯುಕ್ತಾಶ್ಚ ಸರ್ವೇ ವಾಯುಕರ್ಣ ವ್ಯಾಪಾರಾಃ ಸಹ ಅನ್ಯಃ ಸಿದ್ಧಃ ಇತಿ ವಾಕ್ಯಾರ್ಥಃ. ಸೊ ಇಷ್ಟೆಲ್ಲ ಇಂದ್ರಿಯಗಳು ಏನು ಪ್ರಾಣಕರಣಗಳು, ಈ ಪ್ರಾಣ ಉಪಕರಣಗಳಿವೆಯೋ, ಯತ್ ಪ್ರಯುಕ್ತಾಶ್ಚ ಯಾರಿಗಾಗಿ ಇವಷ್ಟು ಕೆಲಸ ಮಾಡಲಿಕ್ಕಿರ್ತಾವೆ, ಅವನು ಯಾರೇ ಇರಲಿ ಅವನು ಅನ್ಯ ಸಿದ್ಧ. ಯಾರಿಂದ ಅನ್ಯ? ಈ ಪ್ರಾಣ, ಈ ಇಂದ್ರಿಯಗಳು, ಈ ವ್ಯವಹಾರಗಳು, ಈ ವಿಷಯಾದಿ, ಈ ಶಬ್ದಾದಿ ವಿಷಯಗಳು ಇವೆಲ್ಲವನ್ನು ಬಿಟ್ಟುಕೊಟ್ಟು ಅವನು ಬೇರೆ ಇದ್ದಾನೆ. ಹೇಗಿದ್ದಾನೆ? ಅಸಂಹತನಾಗಿದ್ದಾನೆ. ಅವನದೇ ಚೈತನ್ಯದ ಆಶ್ರಯ ಪಡೆದು ಅವನಿಂದಾಗಿಯೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದು ಅವನಿಗೇನೆ ಇವೆಲ್ಲ ಕಪ್ಪು ಕಾಣಿಗಳನ್ನು ಒಯ್ದುಕೊಡ್ತಾ ಇರುವಂಥವ್ರು ಇವರು. ಮತ್ತು ಅವನು ಸಂಹತ ಆಗಿಲ್ಲ, ಕೂಡಿಕೊಂಡಿಲ್ಲ, ಬೇರೆ ಇದ್ದಾರೆ. ಇವೆಲ್ಲವೂ ಒಟ್ಟು ಸೇರಿ ಅನಾತ್ಮ, ಅವನು ಆತ್ಮ ಅಂತ ಈ ಶ್ಲೋಕದಲ್ಲಿ ಸಿದ್ಧ ಮಾಡಿದ್ದಾರೆ. ಓಕೆ. ಅಸ್ಯ ವಿಶ್ರಂಸಮಾನಸ್ಯ ಶರೀರಸ್ತಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಈತದ್ವೈ ತತ್. ಅಸ್ಯ ಶರೀರಸ್ಥಸ್ಯ ಆತ್ಮನಃ, ಈ ಶರೀರದಲ್ಲಿ ವಾಸಿಸ್ತಾ ಇರುವಂತಹ ಆತ್ಮ, ವಿಶ್ರಂಸಮಾನಸ್ಯ ಅರ್ಥಾತ್ ದೇಹವು ನಶಿಸುವ ಸಮಯ ಬಂದಾಗ ಶರೀರಸ್ಥಸ್ಯ ದೇಹಿನಃ, ಶರೀರದಲ್ಲಿ ಇದ್ದಂತಹ ದೇಹಿ, ದೇಹಾತ್ ವಿಮುಚ್ಯಮಾನಸ್ಯ ದೇಹವನ್ನು ಬಿಟ್ಟುಕೊಡುವ ಸಮಯ ಬಂದಾಗ, ಬಿಟ್ಟುಕೊಟ್ಟಾಗ ಕಿಮತ್ರ ಪರಿಶಿಷ್ಯತೆ, ಅಲ್ಲಿ ಏನು ತಾನೇ ಉಳಿದಿರುತ್ತದೆ, ಏನು ಉಳಿಲಿಕ್ಕೆ ಸಾಧ್ಯ? ಅಲ್ಲಿ ಪ್ರಾಣಕ್ಕೆ ಬೆಲೆ ಇಲ್ಲ, ಇಂದ್ರಿಯಕ್ಕೆ ಬೆಲೆ ಇಲ್ಲ, ರಕ್ತಕ್ಕೆ ಬೆಲೆ ಇಲ್ಲ, ಮೂಳೆಗೆ ಬೆಲೆ ಇಲ್ಲ, ಯಾವುದಕ್ಕೆ ಬೆಲೆ ಇಲ್ಲ? ಯಾಕೆ? ಗೃಹ ಯಜಮಾನನೇ ಇಲ್ಲ ಅಲ್ಲಿ. ಇವ ಆತ್ಮ ಹೆಂಗಿದ್ದಾನೆ ಎಲ್ಲ ಶರೀರಗಳಲ್ಲಿ, ಎಲ್ಲ ಪುರಗಳಲ್ಲಿ ಹೇಗಿದ್ದಾನೆ ಇವನು? ಇವನು ಪುರದ ಯಜಮಾನ, ಸ್ವತಃ ಏನು ಮಾಡ್ತಾನೆ? ಏನೂ ಮಾಡೋದಿಲ್ಲ. ಆದರೆ ಅವನು ಇಲ್ಲ ಅಂದರೆ ಏನೂ ಆಗುವುದಿಲ್ಲ. ಅಂತಹ ಪುರ ಯಜಮಾನ ಅವನು ಈ ಎಲ್ಲ ಶರೀರಗಳಲ್ಲಿ ಇದ್ದಾನಲ್ವೋ, ಈ ತದ್ವೈ ತತ್, ಆ ಆತ್ಮನೇ ನೀನಾಗಿದ್ದೀಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಇಲ್ಲಿ ಒಂದು ಮಾತ್ರ ಶಾಂತಿ ಹಿಂಗೆ ಬರ್ತದೆ, ಓಂ ಶಾಂತಿ ಶಾಂತಿ ಶಾಂತಿ, ಇಲ್ಲಿ ಮಾತ್ರ ಹಿಂಗೆ ಬರ್ತದೆ. ಬಾಕಿ ಎಲ್ಲ ಶಾಂತಿ ಪಾಠದಲ್ಲಿ ಶಾಂತಿ ಶಾಂತಿ ಶಾಂತಿ. ಈ ವ್ಯತ್ಯಾಸ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅರ್ಥ ಬದಲು ನೋಡೋಣಂತೆ, ಅರ್ಥ ಮಾಡ್ಕೊಂಬೋರಿಗೆ ಸಂಬಂಧ. ಆದರೆ ಸ್ವರಗಳು ಬದಲಾಗುವುದರಿಂದ ವೇದಗಳಿಗೆ ಭಾರಿ ಆಘಾತ ಮಾಡಿದಂತೆ.